ಅದರಲ್ಲದೆ ಈ ಡೈ ಅಲೈಲ್ ಡೈ ಸಲ್ಫೇನೇಟ್ ಎಂಬ ಒಂದು ರಾಸಾಯನಿಕದಿಂದ ಬೆಳ್ಳುಳ್ಳಿಗೆ ಅದಕ್ಕೆ ಆದ ಒಂದು ವಾಸನೆ ಬರ್ತದೆ, ವಿಶಿಷ್ಟವಾದ ವಾಸನೆ, ವಿಶಿಷ್ಟವಾದ ವಾಸನೆ ಬರ್ತದೆ. ಅಂದರೆ ಇದನ್ನು ಹೇಗೆ ಬಳಸ್ಕೊಳ್ಳಾಗ್ತದೆ ನಮ್ಮಲ್ಲಿ ಅಂತೀರಿ? ಇದನ್ನು ಮುಖ್ಯವಾಗಿ ಆಹಾರ ಪದಾರ್ಥಗಳನ್ನು ಉಪಯೋಗ ಮಾಡ್ತೀವಿ, ತರಕಾರಿಯಾಗಿ ಉಪಯೋಗ ಮಾಡ್ತೀವಿ, ಮಾಂಸಕ್ಕೆ ಒಂದು ಒಳ್ಳೆ ವಾಸನೆ ಬರಲಿಕ್ಕೆ ಉಪಯೋಗ ಮಾಡ್ತೀವಿ, ಒಗ್ಗರಣೆಗೆ ಉಪಯೋಗ ಮಾಡ್ತೀವಿ, ಸಾಂಬಾರು ರಸಂ ಸೂಪ್ ಉಪ್ಪಿನಕಾಯಿ ಚಟ್ನಿಗಳಲ್ಲಿ ಇದನ್ನ ನಾವು ವಿವಿಧ ರೀತಿಯಲ್ಲಿ ಬಳಕೆ ಮಾಡ್ತಾ ಇದೀವಿ. ಮತ್ತೆ ಔಷಧೀಯ ಗುಣಗಳು ಏನಾದರೂ ಇದಾವೆ ಇದಕ್ಕೆ? ಈಗ ಬೆಳ್ಳುಳ್ಳಿ ನಾವು ಸರ್ವ ರೋಗಕ್ಕೆ ಔಷಧಿ ಅಂತ ಹೇಳ್ತೇವೆ. ಇದರಿಂದ ಅಜೀರ್ಣ, ಕೆಮ್ಮು, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಕಣ್ಣು ಉರಿತ, ಕಿವಿ ಬೇನೆ, ಕ್ಷಯ ಹಾಗೂ ಸಂತಾನಹೀನತೆಯಲ್ಲಿ ಸಹ ಇದನ್ನ ಬಳಕೆ ಆಗ್ತದೆ. ಇದನ್ನ ಹಸಿಯಾಗಿ ಉಪಯೋಗಿಸ್ಬೋದು, ಪುಡಿಯಾಗಿ ಉಪಯೋಗಿಸ್ಬೋದು, ಮತ್ತೆ ಹರಳು ರೂಪದಲ್ಲಿ ಅಂದ್ರೆ ಸ್ಪ್ರೇ ಡ್ರೈ ಇದು ಮಾಡತಕ್ಕಂಥದ್ದನ್ನ ಹರಳು ರೂಪದಲ್ಲಿ ಸಹ ನಾವು ಮಾಡಬಹುದಾಗಿದೆ. ಬೆಳ್ಳುಳ್ಳಿ ಎಲೆಯಲ್ಲಿ ಸಹ ನಿಮಗೆ ಶಿಲೀಂದ್ರನಾಶಕ, ದುಂಡಾಣು ನಾಶಕ ಅಂದ್ರೆ ಬ್ಯಾಕ್ಟೀರಿಯಲ್ ಸೈಡಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. 1% ಬೆಳ್ಳುಳ್ಳಿ ಕಷಾಯನ ಉಪಯೋಗ ಮಾಡಿ ಸೊಳ್ಳೆ ಮತ್ತು ಕಪ್ಪು ನೋಡುಗಳನ್ನ ನಿಯಂತ್ರಣದಲ್ಲಿ ದೂರ ಇಡಬಹುದು, ಅಂದ್ರೆ ರೆಪಲೆಂಟ್ ಅಂತ ನಾವು ಇಡತ್ತೀವಿ. 8 ಗಂಟೆಗಳ ಕಾಲ ಇದನ್ನು ದೂರ ಇಡಬಹುದು. ಇದಕ್ಕೆ ಜಂತುನಾಶಕ ಮತ್ತೆ ಹುಳುನಾಶಕ ಸಹ ಶಕ್ತಿ ಸಹ ಇದಕ್ಕೆ ಇದೆ. ಅಂದ್ರೆ ಇದು ಎಲ್ಲಿ ಇದರ ಉಗಮ ಸ್ಥಾನ ಅಂತೀರಿ? ಈಗ ಇದರ ಉಗಮ ಸ್ಥಾನ ಹೇಳೋದಾದ್ರೆ ಮಧ್ಯ ಏಷ್ಯಾ ಮತ್ತು ಮೆಡಿಟರೇನಿಯನ್ ಪ್ರಾಂತ್ಯಗಳಂತ ಅಂದಾಜು ಮಾಡಲಾಗಿದೆ. ಪ್ರಪಂಚದಾದ್ಯಂತ ಈರುಳ್ಳಿ ಬೆಳೆಯುವ ಪ್ರದೇಶಗಳಲ್ಲಿ ಬೆಳ್ಳುಳ್ಳಿಯನ್ನು ಸಹ ಬೆಳೆಯಲಾಗ್ತಾ ಇದೆ. ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ, ನಂತರ ಕೊರಿಯಾ, ಸ್ಪೇನ್, ಭಾರತ 4ನೇ ಸ್ಥಾನದಲ್ಲಿದೆ. ಈ ನಮ್ಮ ದೇಶದಲ್ಲಿ ಇದನ್ನು ಸಾಕಷ್ಟು ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ಸುಮಾರು 280,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾರಂತ ಒಂದು ಅಂದಾಜಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಸುಮಾರು 5,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೆಯಾಗ್ತಾ ಇದೆ ಅಂತ ಒಂದು ಅಂದಾಜಿದೆ. ಹಾಂ ಹಾಂ, ಸಾಕಷ್ಟು ಪ್ರದೇಶದಲ್ಲಿ ಇದರ ಬೇಸಾಯ ಆಗ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ವಿದೇಶಿ ವಿನಿಮಯ ಕೂಡ ಬರ್ತಾ ಇದೆ. ಹೌದು, ಭಾರತದಿಂದ ವಿದೇಶಕ್ಕೆ ನಾವು ರಫ್ತು ಮಾಡಿ ಅದರಿಂದ ಸಾಕಷ್ಟು ವಿದೇಶಿ ವಿನಿಮಯ ಸಹ ಬರ್ತಾ ಇದೆ. ಇನ್ನು ಈ ಬೆಳ್ಳುಳ್ಳಿ ಬೇಸಾಯಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಅತಿ ಮುಖ್ಯವಾಗಿ ಮಣ್ಣಲ್ಲಿ ನೀರು ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಇರಬಾರ್ದು. ಯಾಕಂದ್ರೆ ನೀರು ಸುಗಮವಾಗಿ ಬಸ್ತೋಗಿರ್ತಕ್ಕಂಥ ಒಂದು ಮಣ್ಣಲ್ಲಿ ಇದನ್ನ ನಾವು ಬೆಳಿಬೇಕಾಗ್ತದೆ. ಆಳವಾದ ಮಣ್ಣು ಅಂದ್ರೆ 40-60 ಸೆಂಟಿಮೀಟರ್ ಮಣ್ಣು ಇರಬೇಕು. ಅದರಲ್ಲಿ ಯಾವುದೇ ತರ ಗ್ರಾವೆಲ್ಲು ಕಲ್ಲುಗಳು ಇರಬಾರ್ದು. ಹೆಚ್ಚು ಸಾವಯವ ಪದಾರ್ಥ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ, ಪೊಟ್ಯಾಶ್ ಅಂಶ ಇರತಕ್ಕಂಥ ಪ್ರದೇಶದಲ್ಲಿ, ಇದು ಏನು ಮಧ್ಯ ಕಪ್ಪು ಮೀಡಿಯಂ ಬ್ಲ್ಯಾಕ್ ಸಾಯಿಲ್ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಅಥವಾ ಗೋಡು ಮಣ್ಣಿನಲ್ಲಿ ನಾವು ಭಾಳ ಸೊಗಸಾಗಿದ್ದನ್ನ ಬೆಳೆಯಬಹುದು. ಮತ್ತೆ ಈ ಮರಳು ಮಣ್ಣಿನಲ್ಲಿ ಬೆಳೆದಾಗ ಇದರ ಗಡ್ಡೆಗಳ ತೂಕ ಕಡಿಮೆ ಆಗುತ್ತೆ, ವೆಯ್ಟ್ ಬರೋದಿಲ್ಲ. ಆಮೇಲೆ ಇದರ ಕೀಪಿಂಗ್ ಕ್ವಾಲಿಟಿ, ಶೆಲ್ಫ್ ಲೈಫ್ ಕಡಿಮೆ ಆಗುತ್ತೆ, ಅಂದ್ರೆ ಶೇಖರಿಸಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಅದೇ ರೀತಿ ಜೇಡು ಮಣ್ಣಿನಲ್ಲಿ ಬೆಳೆದಾಗ ಗಡ್ಡೆಗಳು ವಿಕಾರವಾಗ್ತವೆ, ಅಂದ್ರೆ ಒಂದು ಶೇಪ್ ಕರೆಕ್ಟ್ ಸ್ಪಿಂಡಲ್ ಶೇಪ್ ಇರೋದಿಲ್ಲ, ವಿಕಾರವಾಗಿ ಬೆಳೆಯುತ್ತವೆ, ಜಜ್ಜಿದಂತಾಗಿರುತ್ತವೆ, ಆಮೇಲೆ ಮುರಿದೋಗ್ತಕ್ಕಂಥ ಸಾಧ್ಯತೆಗಳಿರುತ್ತವೆ. ಆಮೇಲೆ ಈ ಆಸಿಡ್ ಸಾಯಿಲ್ ಅಂತ ಹೆಚ್ಚು ಆಮ್ಲೀಯ ಉಳಿತಕ್ಕಂಥ ಮಣ್ಣು, ಆಮ್ಲೀಯ ಮಣ್ಣು ಸಹ ಇದಕ್ಕೆ ಸೂಕ್ತ ಅಲ್ಲ. ಮಣ್ಣಿನ ರಸಾರ 5-7 ಇದ್ರೆ ಬಹಳ ಒಳ್ಳೆಯದು. ಅಂದ್ರೆ ಫಲವತ್ತಾದ ಹಗುರವಾದ ಮಣ್ಣೆ ಇದಕ್ಕೆ ಒಳ್ಳೇದು ಅಂತ ನಾವು ಹೇಳಬಹುದು. ಇನ್ನು ಈ ಬೆಳ್ಳುಳ್ಳಿ ಬೇಸಾಯಕ್ಕೆ ಹವಾಗುಣ ಹೇಗಿರಬೇಕು ಅಂತೀರಿ? ವಿವಿಧ ರೀತಿಯ ಹವಾಗುಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಆದರೆ ಅತಿ ಹೆಚ್ಚು ಉಷ್ಣತೆ ಮತ್ತು ಶೀತದ ವಾತಾವರಣ ಗೆಡ್ಡೆ ಬೆಳವಣಿಗೆಗೆ ಒಳ್ಳೇದಲ್ಲ. ಇದು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಮಧ್ಯಮ ಉಷ್ಣತೆ ಬಯಸುತ್ತೆ. ಅಂದರೆ ಬೇಸಿಗೆಯಲ್ಲಿ ಭಾಳ ಹೆಚ್ಚು ಬಿಸಿಲು ಇರಬಾರ್ದು, ಚಳಿಗಾಲದಲ್ಲಿ ಭಾಳ ತಂಪು ಇರಬಾರ್ದು, ಆ ಥರ ಒಂದು ವಾತಾವರಣ ಹೆಚ್ಚು ಬಯಸುತ್ತೆ. ಹೆಚ್ಚು ಉಷ್ಣ ಮತ್ತು ದೀರ್ಘ ಬೆಳಕಿನ ದಿನಗಳು ಗಡ್ಡೆಗಳ ಸಹಾಯಕಾರ ಇಲ್ಲ. ಯಾಕಂದ್ರೆ ಇದು ಶಾರ್ಟ್ ಡೇ ಪ್ಲಾಂಟ್, ಈ ಆಲೂಗಡ್ಡೆ ತರ ನಮಗೆ ದಿನದ ಅವಧಿ ಕಡಿಮೆ ಇದ್ದಾಗ ಅದು ಗಡ್ಡೆಗಳಲ್ಲಿ ಏನು ಆಹಾರ ಶೇಖರಣೆ ಚೆನ್ನಾಗಾಗ್ತದೆ. ಆಮೇಲೆ ಇದಕ್ಕೆ ಹಿಮ ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಇದೆ. ಗಿಡದ ಬೆಳವಣಿಗೆಗೆ ತಂಪು ವಾತಾವರಣ 12-18 ಡಿಗ್ರಿ ಸೆಲ್ಸಿಯಸ್ ಒಳ್ಳೆಯದು. ಆದರೆ ಗಡ್ಡೆಗಳ ಬೆಳವಣಿಗೆಗೆ 25-30 ಡಿಗ್ರಿ ಸೆಲ್ಸಿಯಸ್ ಬೇಕಾಗ್ತದೆ. ಅದು ಬಲಿಕೆ ಟೈಮಲ್ಲಿ, ಗಡ್ಡೆಗಳ ಬಲಿಕೆ ಟೈಮಲ್ಲಿ ಬೇಕಾಗ್ತದೆ. ಇನ್ನು ಈ ಸುಧಾರಿತ ಬೇಸಾಯಕ್ಕೆ ಮುಖ್ಯವಾಗಿ ನಾವು ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ಬೆಳ್ಳುಳ್ಳಿಯಲ್ಲಿರುವಂಥ ಸುಧಾರಿತ ತಳಿಗಳು ಯಾವ್ಯಾವು ಅಂತ? ಇದರಲ್ಲಿ ಸುಮಾರು ತಳಿಗಳಿದೆ. ನಮ್ಮ ರಾಜ್ಯದಲ್ಲಿ ಈಗ ನಾವು ಫಾವ್ರಿ ಮತ್ತು ರಾಜಲ್ಲಿ ಗಡ್ಡೆ ಅಂತ ಎರಡು ತಳಿಗಳನ್ನು ವಿಶೇಷವಾಗಿ ಇದನ್ನು ಬೆಳಿತೀವಿ. ಇವನ್ನು ನಾವು ಭಾರತದಲ್ಲಿ ಹೆಚ್ಚು ಪ್ರಚಲಿತ ಇವೆರಡು ತಳಿಗಳು. ಇವೆರಡು ತಳಿಗಳಿಗೆ ಹೆಚ್ಚಿನ ಒಂದು ಏನೋ ಗುಣಮಟ್ಟ ಕೊಡ್ತಕ್ಕಂಥ ಮತ್ತು ಶೇಖರಣಾ ಗುಣಗಳನ್ನು ಹೊಂದಿರತಕ್ಕಂಥ ತಳಿಗಳಿವು. ಅಂದರೆ ಸ್ಟೋರೇಜ್ ಸ್ಟೋರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇದರಲ್ಲಿ. ಇದಲ್ಲದೆ ಬೇರೆ ಬೇರೆ ತಳಿಗಳು ಕೂಡ ಇರಬಹುದು ಅಂತ. ಇದರಲ್ಲಿಂದ ಸಾಕಷ್ಟು ಲೋಕಲ್ ತಳಿಗಳಿದೆ, ಸ್ಥಳೀಯ ತಳಿಗಳು ಅಂತ ಹೇಳ್ತೀವಿ ನಾವು. ಮದ್ರಾಸಿ ಅಂತ ಇರ್ತದೆ, ತಾಬಿಟಿ ಅಂತ ಬರ್ತದೆ, ಕ್ರಿಯೋಲ್, ಎಕ್ನಾಲಿಯಾ, ಜಾಮ್ನಗರ್ ಅಂತ ಒಂದು ತಳಿ ಇದೆ. ಆಮೇಲೆ ನಾಸಿಕ್ ಏನು ಇದೆಯಲ್ಲ, ನಾಸಿಕ್ ಅಸೋಸಿಯೇಟೆಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಫೌಂಡೇಶನ್ನಿಂದ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಗ್ರಿಫೌಂಡ್ ವೈಟ್ ಅಂತ ಒಂದು, ಅದಕ್ಕೆ G41 ಅಂತಲೂ ಹೇಳ್ತೀವಿ ನಾವು, G50 ಅಂತ. ಈ ಹರಿಯಾಣ ಕೃಷಿ ವಿಶ್ವದಿಂದ ಸಹ ಒಂದು ಕೆಲವು ಎರಡು ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಹರಿಯಾಣ ಗಾರ್ಲಿಕ್ ಅಂತ ಹೇಳ್ತೀವಿ, HG1 HG6 ಅಂತ. ತಮಿಳ್ನಾಡಿಂದ ಒಂದು UT1 ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ರೀತಿ ಸಾಕಷ್ಟು ತಳಿಗಳು ಇದರಲ್ಲಿ ಇದಾವೆ. ಕೆಲವು ಕಡೆ ಗೋದಾವರಿ, ಶ್ವೇತ, TSS1 ಅಂತಿದೆ, ಪೂನಾ ಸೆಲೆಕ್ಷನ್ 10 ಅಂತ. ಈ ಥರ ಆವಾ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆವಾ ಸಂದರ್ಭದಲ್ಲಿ ನಿರಂತರವಾಗಿ ಬಿಡುಗಡೆ ಮಾಡ್ತಾ ಇದ್ದಾವೆ. ಈಗ ಯಮುನಾ ಸಫೇದ್, ಈ ಥರ ಒಂದು ಅಗ್ರಿಫೌಂಡ್ ಪಾರ್ವತಿ, ಈ ಥರ ಸಾಕಷ್ಟು ತಳಿಗಳನ್ನು ನಾವು ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಇದರಲ್ಲಿ ಹೆಚ್ಚು ಪ್ರಚಲಿತ ತಳಿಗಳು. ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಫಾವರಿ ಮತ್ತು ರಾಜಗಡ್ಡೆ ಪ್ರಚಲಿತವಾದ ತಳಿಗಳು. ಬೇರೆ ತಳಿಗಳನ್ನು ನಾವಿಲ್ಲಿ ಪ್ರಯತ್ನ ಮಾಡಿ ಹೆಚ್ಚು ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಈ ಬೆಳ್ಳುಳ್ಳಿನಲ್ಲಿ ನಾವು ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಕೊಯ್ಲಿನ ನಂತರ ನಾವು ಆರೋಗ್ಯವಾಗಿರ್ತಕ್ಕಂಥ ಗಿಡಗಳನ್ನು ಯಾವುದೇ ರೀತಿ ಹಾನಿಯಾಗಿರಬಾರ್ದು ಅಂತ ಗಿಡಗಳನ್ನು ನಾವು ತೆಗೆದುಕೊಂಡು 5 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅನೇಕ ತಿಂಗಳವರೆಗೆ ಇದನ್ನ ನಾವು ಶೇಖರಿಸಿ ಇಡಬಹುದು. ಈ ತರ ಶೇಖರಿಸಿ ಇಟ್ಟಿರ್ತಕ್ಕಂಥ ಗೆಡ್ಡೆಗಳಿಂದ ಬಂದಿರತಕ್ಕಂಥ ನಾವು ಇಲುಕುಗಳಿಂದ, ಅದಕ್ಕೆ ನಾವೇನ್ ಹೇಳ್ತೀವಿ ಬಲ್ಬ್ಲೆಟ್ಸ್ ಅಂತ ಹೇಳ್ತೀವಿ, ಇಲುಕುಗಳಿಂದ ಬೆಳ್ಳುಳ್ಳಿಯನ್ನು ನಿರ್ಲಿಂಗ ಪದ್ಧತಿಯಲ್ಲಿ ನಾವು ವಂಶಾಭಿವೃದ್ಧಿ ಮಾಡಬಹುದು. ಓಹೋ, ಅಂದ್ರೆ ಸಾಕಷ್ಟು ಅದರಲ್ಲಿ ಇಲುಕುಗಳಿರ್ತವೆ, ಅವುಗಳನ್ನ ಬಿಡಿಸ್ಕೊಂಡು ನಾವು ಬಳಸ್ಕೋಬೇಕಾಗುತ್ತೆ. ಸುಮಾರು 20-25-30 ಇಲುಕುಗಳು ಇರುತ್ತವೆ. ಈ ಇಲುಕುಗಳ ಗಾತ್ರ ಬಹಳ ಮುಖ್ಯ. ದೊಡ್ಡ ಇಲುಕುಗಳಿದ್ರೆ ನಿಮಗೆ ಅಧಿಕ ಇಳುವರಿ ದೊರೆಯುತ್ತೆ. ನಾಟಿಗೆ ವೈರಸ್ ರಹಿತವಾದ ಸುಮಾರು 4-5 ಗ್ರಾಂ ತೂಕ ಇರತಕ್ಕಂಥ ಈ ಏನು ಇಲುಕುಗಳಿದಾವಲ್ಲ, ಹೆಸಳುಗಳನ್ನು ಬಳಸಬೇಕು. ಆಮೇಲೆ ಗಡ್ಡೆಗಳ ಗಾತ್ರ ಗಿಡಗಳ ಅಂತರವನ್ನು ಅವಲಂಬಿಸಿರುತ್ತೆ. ಅಂತರ ಕಡಿಮೆ ಇದ್ದಾಗ ಗಡ್ಡೆಗಳ ಗಾತ್ರ ಕಡಿಮೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಚಿಕ್ಕ ಗಡ್ಡೆಗಳನ್ನು ನಾವು ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬಹುದು. ದೊಡ್ಡ ಗಡ್ಡೆಗಳನ್ನು ನಾವು ಮಸಾಲೆಯಾಗಿ ಬಳಕೆ ಮಾಡಿ ಮಾರಾಟ ಮಾಡಿ ಬಳಕೆ ಮಾಡಬಹುದು. ಅಂದರೆ ಗುಣಮಟ್ಟದ ಇಲುಕುಗಳನ್ನು ಗಡ್ಡೆಗಳನ್ನು ಬಳಸ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಹೌದೌದು. ಇನ್ನು ನಾವು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಒಂದು ಬೆಳ್ಳುಳ್ಳಿಯನ್ನು ಯಾವ ಒಂದು ಉಷ್ಣಾಂಶದಲ್ಲಿ ನಾವು ಬೆಳಿಬೋದು ಅಂತೀರಿ? ಬೆಳ್ಳುಳ್ಳಿ ಅತ್ಯಂತ ಗಡತರವಾದ ಸಸ್ಯ. ಇದನ್ನು 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಬಹಳ ದಿನವರೆಗೆ ಇದು ಬದುಕುಳಿಕೆ. ಹಾಗಾಗಿ ನಾವು ಫ್ರಿಡ್ಜಲ್ಲಿ ಇಟ್ಟರು ಇದಕ್ಕೆ ಏನೋ ತೊಂದರೆ ಆಗಿದ್ರೆ ನಾವು ಇದನ್ನ ಶೇಖರಣೆ ಮಾಡಬಹುದು. ಅಂದ್ರೆ ಯಾವ ಕಾಲದಲ್ಲಿ ಬೆಳಕಬಹುದು? ಇದನ್ನ ಶೀತ ವಲಯದಲ್ಲಿ, ಅಂದ್ರೆ ಟೆಂಪರೇಟ್ ಕ್ಲೈಮೇಟ್ ಇರ್ತದೆ, ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಇರ್ತದೆ, ಅಂತ ಟೈಮಲ್ಲಿ ಕಡೆ ವಸಂತ ಕಾಲದಂತ ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತೀವಿ, ಅಥವಾ ಮಳೆಗಾಲದಲ್ಲಿ ಬೆಳಿಬಹುದು. ಮುಂಗಾರು ಹಿಂಗಾರು ಬೆಳೆಯಲಾಗಿ ಇದನ್ನ ನೀವು ಜೂನ್ ಜುಲೈ ತಿಂಗಳಲ್ಲಿ, ನಮ್ಮಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹಾಕ್ಬೋದು, ಅಥವಾ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಹ ಇದನ್ನ ನಾವು ನಾಟಿ ಮಾಡಬಹುದು. ಈ ಹೆಚ್ಚು ಚಳಿ ಇರ್ತಕ್ಕಂಥ ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಇದನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ನಾಟಿ ಮಾಡಬೇಕು. ಅಂತ ಒಂದು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬೇರೆ ಕಡೆ ನೀವು ಹೋದಾಗ ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ಜಮೀನನ್ನು ತಯಾರು ಮಾಡಿ ಯಾವ ರೀತಿ ಈ ಬೆಳೆಯನ್ನು ಪ್ರಾರಂಭ ಮಾಡ್ಬೋದು ಅಂತೀರಿ? ಈಗ ನಾವೆಲ್ಲ ಏನು ಈರುಳ್ಳಿ ಅಥವಾ ಬೇರೆ ಒಂದು ಬೆಳೆಗೆ ಯಾವ ಥರ ನಾವು ಭೂಮಿನ ತಯಾರು ಮಾಡ್ತೀವಿ, ಉಳುಮೆ ಮಾಡಿ ಕುಂಟೆ ಹೊಡೆದು ಚೆನ್ನಾಗಿ ಅದು ಮಾಡಬೇಕು. ನಂತರ 20-30 ಟನ್ನಷ್ಟು ಹೆಚ್ಚು ಸಾವಯವ ಗೊಬ್ಬರ ಹಾಕಿದರೆ ಭಾಳ ಒಳ್ಳೆಯದು. 20-30 ಟನ್ನಷ್ಟು ಸಾವಯವ ಗೊಬ್ಬರನ ಹಾಕಿ ನಾಟಿಗೆ ಒಂದು 15-20 ದಿವಸ ಮುಂಚೆ ಭೂಮಿಯಲ್ಲಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆಮೇಲೆ ನೀರಿನ ಆಯಸಕ್ಕೆ ಅನುಕೂಲ ಆಗುವಂತೆ ಭೂಮಿಯನ್ನು ಮಡಿಗಳಾಗಿ ಇಂಗಡಿಸಬೇಕು. ಅಂದರೆ ನಾವು ಯಾವ ಪದ್ಧತಿಯಲ್ಲಿ ನೀರು ನುಡಿಸ್ತೀವಿ ಅದರ ಮೇಲೆ ಹೋಗ್ತದೆ. ಡ್ರಿಪ್ ಇರಿಗೇಷನ್ ಇದ್ರೆ ಬೇಕಾಗೋದಿಲ್ಲ, ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ರೆ ಮಡಿಗಳು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಹೆಚ್ಚು ಲೆವೆಲ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ನಾವು ಯಾವ ರೀತಿ ನೀರು ಉಣಿಸ್ತೀವಿ ಫಸಲಿಗೆ ಅನ್ನೋದ್ರ ಮೇಲೆ ನಾವು ಈ ತರ ಮಡಿಗಳನ್ನು ಮಾಡಿ, ಅಂದ್ರೆ ಜಮೀನಿನಲ್ಲೇ ನೀರು ಹಾಯಿಸುವಾಗ ನಾವು ಮಡಿ ಮಾಡ್ಕೋಬೇಕಾಗ ಮಡಿ ಮಾಡಬೇಕಾಗ್ತದೆ ನೀರು ಹಾಯಿಸುವಾಗ. ಈ ಗೊಬ್ಬರದ ಅವಶ್ಯಕತೆ ನೋಡಿದ್ರೆ ಪ್ರತಿ ಹೆಕ್ಟೇರ್ಗೆ 125 ಕಿಲೋಗ್ರಾಂ ಸಾರಜನಕ, 62.5 ಕೆಜಿ ರಂಜಕ ಹಾಗೂ 62 ಕೆಜಿ ಪೊಟ್ಯಾಷ್ ವಹಿಸಿದಂಥ ಗೊಬ್ಬರವನ್ನು ಕೊಡಬೇಕು. ಈ ಬೋರಾನ್ 5 ಕಿಲೋಗ್ರಾಂ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಡೋದ್ರಿಂದ ಅಧಿಕ ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಇದಕ್ಕೆ ಬೋರಾನ್ ಪೋಷಕಾಂಶ ಬಹಳ ಮುಖ್ಯ. ಅಂದ್ರೆ ಬೋರಾಕ್ಸ್ ರೂಪದಲ್ಲಿ ಕೊಡಬಹುದು ನಾವು. ಹೌದು, 5 ಕೆಜಿ ಬೋರಾಕ್ಸ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬಹುದು, ಮಣ್ಣಿಗೆ ಸೇರಿಸಬೇಕು. ಶಿಫಾರಸು ಮಾಡಿದ ರಂಜಕ, ಪೊಟ್ಯಾಷ್ ಮತ್ತೆ 50% ಸಾರಜನಕ, ಅಂದರೆ 62.5 ಕೆಜಿ ಸಾರಜನಕ, 62.5 ಕೆಜಿ ರಂಜಕ ಮತ್ತು 62.5 ಕೆಜಿ ಪೊಟ್ಯಾಷ್ ಗೊಬ್ಬರಗಳನ್ನು ನಾವು ಬೆಳೆ ಇಡ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ಆಮೇಲೆ ಈ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ ನಾಟಿ ಮಾಡುವಾಗ? ಈಗ ನೋಡಿ, ಬೆಳ್ಳುಳ್ಳಿಯನ್ನು ಅನೇಕ ವಿಧಗಳಲ್ಲಿ ನಾವು ಬೆಳಿಬೋದು. ಅಂದರೆ 30 ಸೆಂಟಿಮೀಟರ್ ಸಾಲುಗಳಲ್ಲಿ 6 ಸೆಂಟಿಮೀಟರ್ ಅಂತರದಲ್ಲಿ ನಾವು ಇಲುಕಗಳನ್ನು ನಾಟಿ ಮಾಡಬೇಕಾಗ್ತದೆ, ಅಥವಾ 30 ಸೆಂಟಿಮೀಟರ್ 7.5 ಸೆಂಟಿಮೀಟರ್, 30 ಸೆಂಟಿಮೀಟರ್ 12 ಸೆಂಟಿಮೀಟರ್ ಅಂತರದಲ್ಲಿ ಸಹ ಇದನ್ನ ನಾವು ನೆಡುಬಿತ್ತನೆ ಮಾಡಬೇಕಂಥ ಸಾಧ್ಯತೆಗಳು ಇದ್ದಾವೆ. ಅಂದರೆ ನಾವು ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ನಾವು ಮಾಡಬೇಕು. ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಾಗ ನಾವು ಕಡಿಮೆ ಅಂತರ ಕೊಡಬೇಕಾಗ್ತದೆ. ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದಾಗ, ಒಂದು ವಾತಾವರಣ ಪೂರಕವಾಗಿದ್ದಾಗ ನಾವು ಸ್ಪೇಸಿಂಗ್ ಜಾಸ್ತಿ ಕೊಡಬೇಕಾಗ್ತದೆ. ಅಂದರೆ ಅಂತರ 30 ಸೆಂಟಿಮೀಟರಿಂದ 12 ಸೆಂಟಿಮೀಟರ್ ಕೊಡಬಹುದು. ಈ ಸಾಲುಗಳಲ್ಲಿ ನಾವು ಮಾಡಿದಾಗ ಅದನ್ನು ಸಸಿ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇದನ್ನು ನಾವು ಅನುಸರಿಸಬೇಕು. ಒಂದು ಹೆಕ್ಟೇರ್ ಪ್ರದೇಶಕ್ಕೆ 500 ರಿಂದ 600 ಕೆಜಿಯಷ್ಟು ಗಡ್ಡೆಗಳು ಬೇಕು. ಗಡ್ಡೆಗಳಿಂದ ಬಂದಿರತಕ್ಕಂಥ ಇಲುಕಗಳನ್ನು ಸಪ್ರೇಟ್ ಮಾಡಿ ಇಲುಕಗಳನ್ನು ನಾವು ನಾಟಿ ಮಾಡಬೇಕು. ಈ ಗಡ್ಡೆಗಳನ್ನು 0.1% ಜಿಂಕ್ ಸಲ್ಫೇಟ್ ಮತ್ತು ಮ್ಯಾಂಗನೀಸ್ ಸಲ್ಫೇಟ್ನಲ್ಲಿ ಅವನ್ನು ಅದ್ದಿಬಿಟ್ಟು ನಾಟಿ ಮಾಡಿದರೆ ಗಿಡಗಳ ಬೆಳವಣಿಗೆ ಮತ್ತು ಹೆಚ್ಚು ಇಳುವರಿ ನಿರೀಕ್ಷಣೆ ಮಾಡಬಹುದು. ನಾವು ಈ ಬೆಳೆಯನ್ನು ಬಿತ್ತಕ್ಕಿಂತ ಮೊದಲು ಇಲುಕುಗಳನ್ನು ನಾವು ಗಡ್ಡೆಗಳಿಂದ ಇಲುಕುಗಳನ್ನು ಬೇರ್ಪಡಿಸಿ 0.1 ತಾಮ್ರದ ಆಕ್ಸಿಕ್ಲೋರೈಡ್ನಿಂದ ಸಹ ಇದಕ್ಕೆ ಉಪಚಾರ ಮಾಡಬೇಕು. ಇನ್ನು ಈ ಗುಳಿ ಬಿತ್ತನೆ ಮಾಡುವಾಗ ಏನು ಎಚ್ಚರಿಕೆ ವಹಿಸಬೇಕಾಗುತ್ತೆ? ಈ ಗುಳಿ ಬಿತ್ತನೆ ಮಾಡುವಾಗ ಇಲುಕುಗಳ ತುದಿ ಮೇಲ್ಕಿರಬೇಕು. ಆ ಕೆಳಭಾಗ ಏನು ಗಡ್ಡೆ ಚೂಪ್ನಾಗಿರುತ್ತೆ ನೋಡಿ, ಆ ಭಾಗ ಮೇಲ್ಕಿರಬೇಕು. ಕೆಳಗಡೆ ಡಿಸ್ಕ್ ಅಂತ ಹೇಳ್ತೀವಿ, ಆ ತಲೆ ಭಾಗ ಇರುತ್ತಲ್ಲ ಅದು ಮಣ್ಣಿಗೆ ಹೋಗ್ಬೇಕು, ಯಾಕಂದ್ರೆ ಅಲ್ಲಿಂದ ಮಾತ್ರ ಬೇರು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಆಮೇಲೆ ನಾಟಿ ಮಾಡಿ ಕೊಡ್ತಾರೆ, ನೀವು ನೀರು ಹಾಯಿಸಬೇಕಾಗ್ತದೆ. ಮತ್ತೆ ಏನು 50% ಅಂದರೆ 62.5 ಕೆಜಿ ಸಾರಜನಕ ಇದೆ, ಅದನ್ನು 6 ವಾರಗಳ ನಂತರ ಮೇಲ್ಗೊಬ್ಬರವಾಗಿ ನಾವು ಗಿಡಗಳಿಗೆ ಒದಿಸಬೇಕಾಗ್ತದೆ. ಅಂದರೆ ಬಿತ್ತನೆ ಮಾಡುವಾಗ 62.5 ಕಿಲೋಗ್ರಾಮ್ ಕೊಟ್ಟಿರ್ತೀವಿ, ಹೌದು, 6 ವಾರದ ನಂತರ ಮತ್ತೆ 62.5 ಕಿಲೋಗ್ರಾಮ್ ಮೇಲ್ಗೊಬ್ಬರವಾಗಿ ಹಾಕಬೇಕಾಗ್ತದೆ. ಇನ್ನು ಈ ದೋಣಿ ಸಾಲು ಪದ್ಧತಿ ಮಡಿಯಾದರೆ ಎಷ್ಟು ಅಂತರದಲ್ಲಿ ನಾವು ದೋಣಿ ಸಾಲು? ಅಂದರೆ ನಾವು ರಿಡ್ಜಸ್ ಅಂಡ್ ಫಾರ್ವರ್ಸ್ ಅಂತ ದೋಣಿ ಸಾಲು ಮಾಡ್ತೀವಲ್ಲ, ಆ ಪದ್ಧತಿಯಲ್ಲಿ ಮಣ್ಣುಗಳಲ್ಲಿ 15 ಸೆಂಟಿಮೀಟರ್ ಅಂತರದಲ್ಲಿ ದೋಣಿ ಸಾಲುಗಳನ್ನು ಮಾಡಿ 7.5 ಸೆಂಟಿಮೀಟರ್ ಅಂತರದಲ್ಲಿ ನೆಟ್ಟು ಬಿಟ್ಟು ಮಣ್ಣಿಂದ ಮುಚ್ಚಬೇಕು. ಇನ್ನು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಇದಕ್ಕೆ ನೀವು ಪ್ರಾರಂಭದಲ್ಲಿ ನೆಟ್ಟ ತಕ್ಷಣ ಒಂದ್ಸರಿ ನೀವು ನೀರು ಕೊಡಬೇಕಾಗ್ತದೆ, ಮತ್ತೆ ನಂತರದ ದಿನಗಳಲ್ಲಿ ವಾರಕ್ಕೆ 2 ಸಾರಿ. ಹೀಗೆ ಮಣ್ಣು ಮತ್ತು ಅವಗುಣ ಆಧರಿಸಿ ಒಂದು ಬೆಳೆ ಎಸ್ಟಾಬ್ಲಿಷ್ ಆದಮೇಲೆ, ಅದೊಂದು ಎಲ್ಲ ಅವೆಲ್ಲ ಮೊಳಕೆ ಬಂದು ಎಸ್ಟಾಬ್ಲಿಷ್ ಆದಮೇಲೆ 8 ರಿಂದ 10 ದಿನಗಳಿಗೊಮ್ಮೆ ಕೊಟ್ಟರು ಆಗ್ತದೆ. ಈ ಏನು ಕೆಂಪು ಮಿಶ್ರಿತ ಗೋಡು ಮಣ್ಣಾದರೆ 4-5 ದಿವಸಗಳಿಂದ ಕೊಡಬೇಕಾಗ್ತದೆ, ಕಪ್ಪು ಮಣ್ಣಾದರೆ 8 ರಿಂದ 10 ದಿವಸಗಳಿಂದ ನೀರು ಹಾಯಿಸಿದ್ರು ಸಾಕಾಗ್ತದೆ. ಇನ್ನು ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಅಂತರ ಬೇಸಾಯ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಬೆಳ್ಳುಳ್ಳಿಯನ್ನು ನಾವು ಭಾಳ ಒತ್ತಾಗಿ ನೆಡ್ತೀವಿ. ನಿಮಗೆ ಈಗಾಗಲೇ ಹೇಳಿದೆ, 30 ಸೆಂಟಿಮೀಟರ್ x 6 ಸೆಂಟಿಮೀಟರ್, 30 ಸೆಂಟಿಮೀಟರ್ x 7.5 ಸೆಂಟಿಮೀಟರ್, 30 ಸೆಂಟಿಮೀಟರ್ x 12 ಸೆಂಟಿಮೀಟರ್ ಇದೆ. ಅಂದರೆ ಇದು ಅಂತರ ಭಾಳ ಕಡಿಮೆ, 30 ಸೆಂಟಿಮೀಟರ್ ಅಂದ 1 ಅಡಿ ಇರ್ತದೆ. ಅದರ ನಂತರ 3 ಇಂಚು, 4 ಇಂಚು, 5 ಇಂಚು ಅಂತದಲ್ಲಿ ಒತ್ತಾಗಿ ನಾಟಿ ಮಾಡಿ, ಭಾಳ ಒತ್ತಾಗಿ ನಾಟಿ ಮಾಡೋದ್ರಿಂದ ಸ್ವಲ್ಪ ಕಳೆ ತ್ರಾಸದಾಯಕ, ಮತ್ತೆ ಖರ್ಚು ಸಹ ಹೆಚ್ಚು ಬರ್ತದೆ, ಆಮೇಲೆ ಗಿಡಗಳಿಗೂ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಮೊದಲೇ 1 ತಿಂಗಳು ಇದರಲ್ಲಿ ಯಾವುದೇ ರೀತಿ ಕಳೆ ಬರ್ದನ್ನು ತೆಗೆಯಕ್ಕೆ ನಾವು ಹೋಗೋದಿಲ್ಲ. ನಂತರ 1 ತಿಂಗಳ ನಂತರ ನಾವು ಇದನ್ನ ಕಳೆ ತೆಗಿಬೇಕು. ಯಾಕಂದ್ರೆ ಒಂದಂತ ಸಾಲುಗಳು ಇರುವಾಗ ನಾವು ಬೇಕಾದ್ರೆ ನೀವು ಕುಂಟೆ ಹಾಯಿಸಬಹುದು, ಕುಂಟೆ ಹಾಯಿಸ್ಲಿಕ್ಕೆ ಅನುಕೂಲ ಇದೆ. ಮತ್ತೆ 2ನೇ ತಿಂಗಳಲ್ಲಿ ಮತ್ತೆ ಒಂದ್ಸಾರಿ ನಾವು ಕಳೆ ತೆಗಿಬಹುದು, ಕಳೆ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇತ್ತೀಚಿನ ದಿನದಲ್ಲಿ ಕೆಲವು ಕಡೆ ಕಳೆನಾಶಕಗಳನ್ನು ಸಹ ಬಳಕೆ ಮಾಡ್ತಾರೆ. ಈ ಕಳೆನಾಶಕಗಳ ಬಳಕೆ ಆದಷ್ಟು ಕಡಿಮೆ ಮಾಡೋದ್ರೊಳಗೆ, ಯಾಕಂದ್ರೆ ಇದನ್ನ ಆಹಾರ ಪದಾರ್ಥವಾಗಿ ಔಷಧಿ ಪದಾರ್ಥ ಉಪಯೋಗ ಮಾಡೋದ್ರಿಂದ ನಾವು ಇದನ್ನ ಅವಾಯ್ಡ್ ಮಾಡಬೇಕಂತ ನಾನು ಹೇಳ್ತೇನೆ. ಅಂದರೆ ಗಡ್ಡೆ ಆಗೋದಕ್ಕಿಂತ ಮುಂಚೆ ಕುಂಟೆ ಹಾಯಿಸೋದ್ರಿಂದ ಅನುಕೂಲ ಆಗುತ್ತೆ. ಗಡ್ಡೆ ಆದ ನಂತರ ಹಾಯಿಸಬಾರ್ದು, ಕುಂಟೆ ಹಾಯಿಸಬಾರ್ದು. ಅವಾಗ ಇರಿದ್ರೆ ನಾವು ಕೈಲೆ ಕಳೆ ತೆಗಿಬೇಕಾಗ್ತದೆ. ಗಡ್ಡೆ ಆಗೋದಕ್ಕಿಂತ ಮುಂಚೆ ನಾವು ಕುಂಟೆ ಹಾಯಿಸಬಾರ್ದು. ಇದರಿಂದ ಮಣ್ಣು ಚೆನ್ನಾಗಿ ಸಡಿಲಾಗಿ ಹೌದು ಗಡ್ಡೆಗಳು ಚೆನ್ನಾಗಿ ಇಳಿಯೋಕ್ಕೆ ಅನುಕೂಲ ಹೌದು, ಮಣ್ಣು ಏರಾಗ್ತಂಗೆ ಆಗ್ತದೆ. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಯಾವ ಕೀಟಗಳು ಇದರಲ್ಲಿ ಹೆಚ್ಚಾಗಿ ಕಂಡುಬರ್ತವೆ? ಈಗ ಈರುಳ್ಳಿ ಬೆಳಗ್ಗೆ ಬೀಳ್ತಕ್ಕಂಥ ಕೀಟಗಳು ಸಹ ಇದರಲ್ಲೂ ಇದ್ದಾವೆ. ಏಫಿಡ್ಸು, ಮೈಟ್ಸು, ಅಥವಾ ಏನೋ ನುಸಿ ಅಂತ ಹೇಳ್ತೀವಿ, ಥ್ರಿಪ್ಸ್ ಅಂತ ಹೇಳ್ತೀವಿ, ಆಮೇಲೆ ಏನು ಅದೇ ಏಫಿಡ್ಸ್ ಅಂತ ಹೇಳಿ ಜಂತುಗಳು ಕಾಟೋದನ್ನು ಸಹ ಇದರಲ್ಲಿ ಇದೆ. ಅಂದರೆ ಇವನ್ನ ಹೇಗೆ ನಿಯಂತ್ರಣ ಮಾಡೋದು ಅಂದರೆ, ಈಗ ನುಸಿ ನಿಯಂತ್ರಣಕ್ಕೆ ನಾವು ನೆಮಟೋಸ್ ಅಂತ ಒಂದು ದ್ರಾವಣ ಇದೆ, ಒಂದು ಕೀಟನಾಶಕ ಇದೆ, ಅದನ್ನು ನಾವು 0.15% ಆ ದ್ರಾವಣದಲ್ಲಿ ಮಾಡಿಬಿಟ್ಟು ದ್ರಾವಣ ಮಾಡಿಬಿಟ್ಟು ಇದನ್ನು ಗಡ್ಡೆಗಳನ್ನು ನೆನೆಸಿಬಿಟ್ಟು ನಾವು ನಾಟಿ ಮಾಡಿದರೆ ಆದಷ್ಟು ಇವು ನಿಯಂತ್ರಣ ಮಾಡ್ಬೋದು. ಯಾಕಂದ್ರೆ ಗಡ್ಡೆಗಳ ಮೇಲೆ ಸಣ್ಣದಾಗಿ ಅವು ಇರುತ್ತವೆ, ನುಸಿ ಇರುತ್ತವೆ. ಅದೇ ರೀತಿ ಹೇನು ನಿಯಂತ್ರಣಕ್ಕಾಗಿ ನಾವು ಮೀಥೈಲ್ ಡೆಮಿಟಾನ್ ಒಂದು ಲೀಟರ್ ನೀರಿಗೆ 1 ml ಅಂತ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಬೇಕು. ಆಮೇಲೆ ಜಂತುಗಳಿನ ಹತೋಟಿಗೆ ಟೆಮಿಕ್ ನಿಮಾಫಾನ್ ಅಂತ ಇರ್ತದೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ 30 kg ನಾಟಿ ಮಾಡಲಿಕ್ಕಿಂತ ಮುಂಚೆನೆ ನಾವು ಮಣ್ಣಲ್ಲಿ ನಿಯಂತ್ರಣ ಮಾಡಬೇಕಾಗುತ್ತೆ. ಮತ್ತೆ ಈ ಥ್ರಿಪ್ಸ್ ಹತೋಟಿಗೂ ಸಿಂಪಡಣೆ ಮಾಡ್ತಾ ಇದ್ದೀವಿ. ಥ್ರಿಪ್ಸ್ ಹತೋಟಿಗೆ ನಾವು ಡೈಮಿಥೈಲೇಟ್ ಅಥವಾ ರೋಗಾರ ಅಂತ ಏನು ಹೇಳ್ತೀವಿಲ್ಲ ಆ ಒಂದು ರಾಸಾಯನಿಕನ ರೆಗ್ಯುಲರ್ ಸಿಂಪಡಣೆ ಮಾಡಬೇಕಾಗ್ತದೆ. 3 ವಾರ, 6 ಮತ್ತು 9 ವಾರಗಳಲ್ಲಿ 2-3 ಸಾರಿ ನಾವು ಇದನ್ನ ಸಿಂಪಡಣೆ ಮಾಡೋದ್ರಿಂದ ಥ್ರಿಪ್ಸ್ ಹತೋಟಿಗೆ ತರಬಹುದು. ಇನ್ನು ರೋಗಗಳಲ್ಲಿ ಯಾವ್ಯಾವ ಕಂಡು ಬರ್ತವೆ ಅಂತೇಳಿ? ರೋಗಗಳಿಗೆ ಹೆಚ್ಚಿನದಾಗಿ ಬೆಂಕಿ ರೋಗ, ಏನು ಬ್ಲೈಟ್ ಅಂತ ಹೇಳ್ತೀವಿ, ಬ್ಲಾಚ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯವಾಗಿ ಮುಖ್ಯವಾದದ್ದು. ಆಮೇಲೆ ಬಿಳಿ ಕೊಳೆ ರೋಗ ಅಂತಾನು ಇದೆ, ಅದು ಸ್ಕ್ಲೀರೋಸಿಸ್ ಅಂತ ಒಂದು ಶಿಲೀಂಧ್ರ ರೋಗ, ಶಿಲೀಂಧ್ರದ ಬರ್ತಕ್ಕಂಥ ಒಂದು ರೋಗ. ಇದನ್ನು 3 gram ಮ್ಯಾಂಕೋಸೆಬ್ ಆ 1 liter ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಇದನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಈ ಒಂದು ಬೆಳ್ಳುಳ್ಳಿನಲ್ಲಿ ಕೊಯ್ಲನ್ನು ನಾವು ಯಾವ ಮಾಡ್ಕೋಬೇಕಾಗತ್ತೆ, ಯಾವ ಲಕ್ಷಣಗಳನ್ನು ನೋಡಿ ಮಾಡಬೇಕಾಗತ್ತೆ? ನೋಡಿ, ಸಾಮಾನ್ಯವಾಗಿ ಇದು 130-150 ದಿನ 4-5 ತಿಂಗಳ ಬೆಳೆ, ಇದು ಬೆಳೆಗೆ ಸಿದ್ಧವಾಗ್ತದೆ. ಇದರಲ್ಲಿ ಏನಂದ್ರೆ ನಮಗೆ ಇದು ಬೆಳೆ ನಮಗೆ ಕಟಾವಿಗೆ ಬಂದಿದೆ ಅನ್ನೋದಕ್ಕೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ, ಅದು ಕೊಯ್ಲಿಗೆ ಸಿದ್ಧವಾಗಿದೆ ಅಂತಕ್ಕಂಥದ್ದು. ಆಮೇಲೆಲ್ಲ ಏನು ಎಲೆಗಳು ನೆಟ್ಟಗಿದ್ದವು ಬಾಗುತ್ತವೆ, ಅದು ಒಂದು ಸೂಚನೆ. ಹೀಗಾಗಿ ನಾವು ಕೊಯ್ಲು ಮಾಡ್ಬೋದು. ಗಡ್ಡೆಗಳನ್ನು ಅಗಿತಕ್ಕಂಥ ಒಂದು 4-5 ದಿವಸಕ್ಕೆ ಮೊದಲು ಚೆನ್ನಾಗಿ ನೀರು ಹಾಯಿಸಿಬಿಟ್ಟು, ಅಂದರೆ ಭಾಳ ನೀವು ಕೈಯಿಂದ ಕಿತ್ತು ಕೀಳಲಿಕ್ಕೆ ಭಾಳ ಸುಲಭ ಆಗ್ತದೆ. ಯಾಕಂದರೆ ನೆಲದಲ್ಲಿ ತೇವಾಂಶ ಸೂಕ್ತವಾಗಿದ್ದರೆ ಅದನ್ನ ಕೀಳ್ತಕ್ಕಂಥದ್ದು ಸುಲಭ ಆಗ್ತದೆ. ಗೆಡ್ಡೆಗಳನ್ನು ಹೊರತೆಗೆದು ಸುಲಭ ಆಗ್ತದೆ. ಗೆಡ್ಡೆಗಳನ್ನು ನೆಲದಿಂದ 15 cm ಎತ್ತರಕ್ಕೆ ಕತ್ತರಿಸಿ ತೆಗೆದ್ರೆ ಭಾಳ ಒಳ್ಳೆಯದು. ಕೆಲವು ಟೈಮ್ ಕತ್ತರಿಸಿ ತೆಗೆಯೋದಿಲ್ಲ, ತೆಗೆದ್ರೆ ಭಾಳ ಒಳ್ಳೆಯದು. ಗೆಡ್ಡೆಗಳನ್ನು ತೆಗೆದ ನಂತರ ಮಣ್ಣಿಂದ ಬೇರ್ಪಡಿಸ್ಬೇಕು, ಅಂದರೆ ಕ್ಲೀನಾಗೆಲ್ಲ ತೊಳೆದು ಮಾಡಬೇಕು, ಅಥವಾ ಸ್ವಲ್ಪ ಒಣಗಿಸ್ಬಿಟ್ಟು ಕೊಡವಿದ್ರೂ ಮಣ್ಣು ಬಿದ್ದೋಗುತ್ತೆ. ಸಾಮಾನ್ಯವಾಗಿ ಪ್ರತಿ ಹೆಕ್ಟೇರ್ಗೆ 8-12 ಟನ್ ಇಳುವರಿ ಬರ್ತದೆ. ಇದಕ್ಕಿಂತ ಹೆಚ್ಚುವರಿ ತೆಗೆದ ನಿರ್ದೇಶನಗಳು ಸಾಕಷ್ಟು ಇದಾವೆ. ಅಂದ್ರೆ ನಮ್ಮ ಮಣ್ಣು, ಹವಾಗುಣ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಮೇಲೆ ಇಳುವರಿ ಅವಲಂಬನೆ ಆಗಿರ್ತದೆ. 20-25 ಟನ್ ತೆಗೆದಕ್ಕಂಥ ಉದಾಹರಣೆಗಳು ನಮ್ಮಲ್ಲಿ ಇದಾವೆ. ಇನ್ನು ಶೇಖರಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಶೇಖರಣೆ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಈ ಕಟಾವು ಮಾಡಿದ ನಂತರ ಗೆಡ್ಡೆಗಳನ್ನು 1-5 ದಿವಸ ಅಥವಾ 1 ವಾರದವರೆಗೂ ನಾವು ಚೆನ್ನಾಗಿ ಒಣಗಿಸ್ಬೇಕು. ಅಲ್ಲೇ ಹೊಲದಲ್ಲಿ ಬಿಟ್ಬಿಟ್ಟು ಹಾಕಿರ್ತೀವಲ್ಲ, ಸಾಲಲ್ಲಿ ಕಿತ್ತು ಸಾಲಲ್ಲಿ ಹಾಕಿರ್ತೀವಿ, ಅವನ್ನ ಅದೇ ಥರ ಒಣಗಿಸ್ಬೇಕು. ನಂತರದಲ್ಲಿ ನೀವು ದಾರದಿಂದ ಒಂದು ಗುಂಪು ಕಟ್ಟಿಬಿಟ್ಟು ಗೊಂಚಲು ಮಾಡಿ ಅಥವಾ ಬೊಂಬು ಅಥವಾ ಹಗ್ಗಕ್ಕೆ ನೇತಾಕಿ ಸಹ ಒಣಗಿಸ್ಬೋದು. ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಇದು ಬೊಂಬು ಅಥವಾ ಹಗ್ಗಕ್ಕೆ ನೇತಾಕ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ದರಿಂದ ಚೆನ್ನಾಗಿ ಭೂಮಿಯಲ್ಲಿ ನಾವು ಏನು ಜಮೀನಲ್ಲಿ ಒಣಗಿಸ್ಕೊಂಡು ಇದನ್ನ ನಾವು ನಂತರ ಶೇಖರಣೆ ಮಾಡಬೇಕಾಗ್ತದೆ. 27-32 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು 1 ತಿಂಗಳ ತನಕ ಯಾವುದೇ ಒಂದು ಹಾನಿ ಇಲ್ಲದೆ ಸಂಗ್ರಹಿಸಿಡಬಹುದು. ಗಡ್ಡೆಗಳನ್ನ ಏನು 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಹೌದೌದು, ಅಂತ ಒಂದು ಉಷ್ಣಾಂಶದಲ್ಲಿ 65% ಆರ್ದ್ರತೆ ಅಥವಾ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ. ಈ ತರ ಇಟ್ಟಾಗ 7-9 ತಿಂಗಳು ಇದನ್ನ ಶೇಖರಣೆ ಮಾಡಬಹುದು. ಅಂದ್ರೆ ಚೆನ್ನಾಗಿ ಗಾಳಿ ಆಡ್ತಕ್ಕಂತ ಶೇಖರಣೆಯಿಂದ ನಾವು ಹೊರಗಡೆನೂ ಸಹ 3-4 ತಿಂಗಳು ಶೇಖರಣೆ ಮಾಡಬಹುದು. ನೀವು ಕೋಲ್ಡ್ ಸ್ಟೋರೇಜ್ ಹೋಗಿ 0 ಡಿಗ್ರಿಯಲ್ಲಿ ಇಟ್ಟಾಗ ನಿಮಗೆ ಸುಮಾರು 7-9 ತಿಂಗಳು ಹೆಚ್ಚು ಕಡಿಮೆ 1 ವರ್ಷ ಅದನ್ನು ಶೇಖರಿಸಿಬಿಟ್ಟು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಧಾರಣೆ ಬಂದಾಗ ಮಾರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಹೆಚ್ಚು ಲಾಭದಾಯಕವಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಸರಿಯಾಗಿ ಸಂಗ್ರಹಣೆ ಮಾಡಲಿಲ್ಲ ಅಂದ್ರೆ ರೋಗಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಹೌದು, ಸಂಗ್ರಹಣೆ ಸಹ ಕೆಲವು ರೋಗಗಳು ಬರುತ್ತವೆ. ಗೆಡ್ಡೆ ಕೊಳೆ ರೋಗ, ಆಸ್ಪರ್ಜಿಲಸ್ ರೋಗ, ಅಂದ್ರೆ ಈ ತೇವಾಂಶ ಜಾಸ್ತಿ ಇದ್ದಾಗ ಇವೆಲ್ಲ ಬರ್ತವೆ. ಫ್ಯುಸೇರಿಯಂ ಕೊಳೆ ರೋಗ, ಈ ನೀಲಿ ಶಿಲೀಂಧ್ರ ಕೊಳೆ ರೋಗ ಇವೆಲ್ಲ ಇದಾವೆ. ಮುಖ್ಯವಾಗಿ ಶಿಲೀಂಧ್ರದಿಂದ ಬರುವಂತ ರೋಗಗಳೇ ಹೆಚ್ಚಾಗಿ ಬರುತ್ತೆ. ಹೌದು, ನಾವು ಯಾವಾಗಲೂ ಚೆನ್ನಾಗಿ ಒಣಗಿಸಿಬಿಟ್ಟು ಶೇಖರಣೆ ಮಾಡಿದಾಗ ಈ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಯಾಕೆಂದ್ರೆ ಆ ಒಂದ್ಸರಿ ರೋಗ ಬಂತು ಅಂದ್ರೆ ನಾವು ನಿಯಂತ್ರಣ ಕ್ರಮ ಕೈಗೊಂಡ್ರು ಕೂಡ ಅದರಲ್ಲಿ ರಾಸಾಯನಿಕ ಸೇರ್ಬಹುದು. ಈಗ ನಾನು ನಿಮ್ಗೆ ಹೇಳಿದೆ ಬಳಸಕ್ಕೆ ಆಗೋದಿಲ್ಲ. ಹೌದು, ಒಣ ಕೊಳೆ ರೋಗ, ಡ್ರೈ ರಾಟ್ ಅಂತ ಏನ್ ಹೇಳ್ತೀವಲ್ಲ, ಅವನ್ನೆಲ್ಲ ನೀವು ಬೋಡೋ ದ್ರಾವಣ ನಾವು ಸಿಂಪಡಣೆ ಮಾಡಿದ್ವಿ, ಝೈನಬ್ ಅಥವಾ ಫೆರ್ಬಾಮ್ ನೆಬಾಮ್ ಅಂತ ಈ ಒಂದು ಕೆಮಿಕಲ್ಸ್ ನಾವು ಸಿಂಪಡಣೆ ಮಾಡಿ ಕಟಾವು ಮಾಡೋದಕ್ಕಿಂತ ಮೊದಲು ಸಿಂಪಡಣೆ ಮಾಡಿದಾಗೆ ಮಾಡಿಬಿಟ್ಟು ನೀಟಾಗಿ ನಾವು ಶೇಖರಣೆ ಮಾಡಿದ್ರೆ ಇವನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಅಂದ್ರೆ ಒಣಗಿಸೋದು ಬಹಳ ಮುಖ್ಯ. ಒಣಗಿಸಿ ಆನಂತರ ನಾವು ಶೇಖರಣೆ ಮಾಡಿಬಿಟ್ಟು ಕಡಿಮೆ ಒಂದು ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿದಾಗ ಬಹಳ ದಿವಸ ಇದನ್ನ ಶೇಖರಣೆ ಮಾಡಬಹುದು, ಸುರಕ್ಷಿತವಾಗಿ ಇಡಲಿಕ್ಕೆ ಸಾಧ್ಯತೆ ಇದೆ. ರೈತ ಬಾಂಧವರೇ, ತಮಗೆ ಈ ಬೆಳ್ಳುಳ್ಳಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಉಮೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9909145711, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9909145711. ತುಂಬ ಸಂತೋಷ ಡಾಕ್ಟರ್ ಉಮೇಶ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೆಳ್ಳುಳ್ಳಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿ ಬೇಸಾಯ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆ ಉಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಂಟಿ, ಎಬಿಆರ್ ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಆರ್ ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಆರ್ ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಅವಲೋಕನ. ವಿಷಯ ಬೆಳೆ ಹಾನಿ, ಬೆಲೆ ಏರಿಕೆ. ಬರೆದವರು ಪಿ ಸುಧಾ. 6:51 ದೇಶಭಕ್ತಿ ಗೀತೆ, ನಂತರ ಹಾಯ್ ದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. ಯಾಕ್ರಿ ಎಬಿಆರ್ ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲ್ಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲ್ಸ ಕಳ್ಕತ್ತೀರಾ? ಗೆಪ್ತಿ